ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನೊಳಗೆ ಕಾರ್ಯ ಮಾಡ್ಯಾರ. 2022 ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ವಿಭಾಗಕ್ಕೆ ಸೇರಿದ ಇವರು ಕಳೆದ 3 ವರ್ಷಗಳಿಂದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಪ್ರಸ್ತುತ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಾದ್ರೆ ಮೊದಲಿಗೆ ಇವತ್ತಿನ ಕಾರ್ಯಕ್ರಮದ ವಿಷಯ ಸ್ತ್ರೀ ರೋಗ ಶಾಸ್ತ್ರದೊಳಗೆ ಲ್ಯಾಪ್ರೋಸ್ಕೋಪಿಯ ಪ್ರಾಮುಖ್ಯತೆ, ಈ ಬಗ್ಗೆ ಡಾಕ್ಟರ್ ವಿವೇಕ್ ಹೊಸಕೇರಿಯವರು ನಿಮಗೆಲ್ಲ ಮಾಹಿತಿ ಮಾಡಿಕೊಡ್ತಾರೆ. ಕೂತು ಕೇಳ್ರಿ, ಆಮೇಲೆ ಅದೇ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೀವು ಕೇಳ್ರಿ. ಡಾಕ್ಟರ್, ಈಗ ನಿಮ್ಮ ಮಾಹಿತಿ. ನಮಸ್ಕಾರ ಮೇಡಮ್. ನಮಸ್ಕಾರ ಬಂಧುಗಳೇ. ಈಗ ಲ್ಯಾಪ್ರೋಸ್ಕೋಪಿ ಅನ್ನೋದು ಏನಿದೆ ಅಲ್ಲ, ಇದು ಹೊಸ ಟೆಕ್ನಾಲಜಿ. ಇದನ್ನು ಅಂದರೆ ಏನು, ಇದರ ಮಹತ್ವ ಏನು, ಮತ್ತು ಇದು ಎದಕ್ಕೆ ಹೆಣ್ಣು ಮಕ್ಕಳಲ್ಲಿ ಅತಿ ಅವಶ್ಯಕತೆ ಅನ್ನೋದನ್ನು ಮಾತಾಡೋಣ. ಈಗ ಲ್ಯಾಪ್ರೋಸ್ಕೋಪಿ ಅಂತಂದರೆ, ಲ್ಯಾಪ್ರೋಸ್ ಅಂತಂದರೆ ಹೊಟ್ಟೆ, ಹೊಟ್ಟೆ ಅಂದರೆ ಅಬ್ಡಾಮನ್. ಓಕೆ. ಮತ್ತು ಸ್ಕೋಪಿ ಅಂತಂದರೆ ಒಳಗಡೆ ದುರ್ಬೀನು, ಇಲ್ಕಂದರೆ ಕ್ಯಾಮರಾ ಮತ್ತು ಲೈಟ್ ಹಾಕಿ ಮಾಡುವಂಥ ಕ್ರಿಯೆ. ಮತ್ತು ಲ್ಯಾಪ್ರೋಸ್ಕೋಪಿಯಲ್ಲಿ 2 ಪ್ರಕಾರವಾಗಿ ಆಪರೇಷನ್ ಆಗ್ತದೆ. ಒಂದು ಡಯಾಗ್ನೋಸ್ಟಿಕ್ಕು ಮತ್ತು ಇನ್ನೊಂದು ಆಪರೇಟಿವ್ ಲ್ಯಾಪ್ರೋಸ್ಕೋಪಿ ಅಂತ. ಡಯಾಗ್ನೋಸ್ಟಿಕ್ ಅಂತಂದರೆ, ಈಗ ನಾವು OPDಯಲ್ಲಿ ಹೋದ ನಂತರ ನಮಗೆಲ್ಲ ಟೆಸ್ಟ್ ಮಾಡ್ತೀವಿ, ಟೆಸ್ಟ್ ಮಾಡಿ ಬ್ಲಡ್ ಟೆಸ್ಟ್ ಮಾಡ್ತೀವಿ, ಸ್ಕ್ಯಾನ್ ಮಾಡ್ತೀವಿ, CT MRI ಮಾಡಿಬಿಟ್ಟು ಅಕಸ್ಮಾತ್ ನಮ್ಗೆ ತಿಳಿದಿಲ್ಲ ಅಂತಂದರೆ ಈ ಹೆಣ್ಣುಮಗಳಿಗೆ ಏನು ತೊಂದರೆ ಆಗಿದೆ, ಎದಕ್ಕೆ ಇವರಿಗೆ ಹೊಟ್ಟೆನೋವು ಜಾಸ್ತಿ ಬರ್ತಾ ಇದೆ, ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ, ಏನು ಕಾರಣಕ್ಕೆ ಇವರಿಗೆ ಮಕ್ಕಳಾಗ್ತಾ ಇಲ್ಲ, ಅಥವಾ ಇವೆಲ್ಲ ಸಮಸ್ಯೆಗಳಿಗೆ ಅವರು ಬಂದಾಗ ನಮಗೆ ತಿಳಿಯದ ಹೋದರೆ ಟೆಸ್ಟಿನ ಮುಖಾಂತರ ಅವಾಗ ಒಂದು ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಅಂತ ನಾವು ಮಾಡ್ತೀವಿ. ಹೊಟ್ಟೆ ಒಳಗಡೆ ಏನಿದೆಯಲ್ಲ, ಸ್ಕೋಪ್ ಹಾಕಿ ಕ್ಯಾಮ್ರಾ ಹಾಕಿ ನೋಡ್ತೀವಿ, ಗರ್ಭಕೋಶ ಹೇಗಿದೆ, ಅಂಡಾಶಯ ಹೇಗಿದೆ, ಅದರ ರಿಲೇಷನ್ಸು ಕರೆಕ್ಟಾಗಿ ಮೇಂಟೈನ್ ಆಗಿದೆ ಇಲ್ಲ ಅಂತ ನೋಡ್ತೀವಿ. ಅದಕ್ಕೆ ಡಯಾಗ್ನೋಸ್ಟಿಕ್ಕು ಲ್ಯಾಪ್ರೋಸ್ಕೋಪಿ ಅಂತಾರೆ. ಅದೇ ಥರ ಡಯಾಗ್ನೋಸ್ಟಿಕ್ಕು ಹಿಸ್ಟರೋಸ್ಕೋಪಿ ಅಂತ ಕೂಡ ಒಂದು ಅಂಶ ಇದೆ. ಅದೇನಪ್ಪ ಅಂತಂದರೆ, ಹೆಣ್ಣು ಮಕ್ಕಳ ಯೋನಿ ಮುಖಾಂತರ ಲೈಟ್ ಹಾಕಿ ಗರ್ಭಕೋಶದಲ್ಲಿ ನೋಡುವಂಥದ್ದು ಹಿಸ್ಟರೋಸ್ಕೋಪಿ. ಅದು ಏನಕ್ಕೆ ಮಾಡ್ತಾರೆ ಅಂತಂದರೆ, ಅಕಸ್ಮಾತಾಗಿ ಗರ್ಭಕೋಶ ಒಳಗಡೆ ದುರ್ಮಾಂಸ ಇತ್ತು, ಪದರಿತ್ತು, ಪದರಿನ ಸಂಬಂಧ ಪದೇ ಪದೇ ಆಗಿ ಅಬಾರ್ಷನ್ ಆಗ್ತಾ ಇತ್ತು, ಪದರಿನ ಸಂಬಂಧ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ, ಒಳಗಡೆ ದುರ್ಮಾಂಸ ಇದೆ ಅದರಿಂದ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ, ಒಂದು ಗರ್ಭಕೋಶ ಬಿಟ್ಟು 2 ಗರ್ಭಕೋಶ ಇದ್ದಾವೆ, ಅಥವಾ ಈ ಥರ ಸಮಸ್ಯೆಗಳಿಗೆ ನಾವು ಯೋನಿ ಮುಖಾಂತರ ಕ್ಯಾಮ್ರಾ ಹಾಕಿ ನೋಡುವಂಥದ್ದಕ್ಕೆ ಹಿಸ್ಟರೋಸ್ಕೋಪಿ ಅನ್ನುತ್ತಾರೆ. ಸೊ ಇದು ಆಗಿದ್ದೆಲ್ಲ ಡಯಾಗ್ನೋಸ್ಟಿಕ್ಕು, ಹಿಸ್ಟರೋಸ್ಕೋಪಿ ಮತ್ತು ಲ್ಯಾಪ್ರೋಸ್ಕೋಪಿ. ಈಗ ಮುಂದೆ ಬರೋದು ಆಪರೇಟಿವ್ ಹಿಸ್ಟರೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ. ಆಪರೇಟಿವ್ ಅಂದರೆ ಏನಪ್ಪ ಅಂತಂದರೆ, ಈಗ ನಾವು ತಿಳಿದ ಮಟ್ಟಿಗೆ ಏನು ತೊಂದರೆ ಆಗಿದೆ, ಈಗ ಹೆಣ್ಣು ಮಕ್ಕಳಲ್ಲಿ ಕಂಡು ಬರುವಂಥ ಸಮಸ್ಯೆಗಳು ಏನಂತಂದರೆ, ಗರ್ಭಕೋಶದಲ್ಲಿ ಮತ್ತು ಅಂಡಾಶಯಲ್ಲಿ ಇರುವಂಥ ಗೆಡ್ಡೆಗಳು, ಗರ್ಭಕೋಶದಲ್ಲಿ ಇರುವಂಥ ಗೆಡ್ಡೆಗಳು, ಗರ್ಭಕೋಶದಲ್ಲಿ ಸಂಬಂಧಪಟ್ಟ ಕ್ಯಾನ್ಸರ್ ಆಯಿತು, ಅಂಡಾಶ ಸಂಬಂಧಪಟ್ಟ ಕ್ಯಾನ್ಸರ್ ಆಯಿತು, ಮತ್ತು ಮಕ್ಕಳಾಗ್ತಾಯಿಲ್ಲ ಅಂತಂದರೆ ಟ್ಯೂಬ್ ಸಮಸ್ಯೆಗಳು, ಇವೆಲ್ಲ ತೊಂದರೆಗೆ ಇದ್ದಾಗ ಅದನ್ನು ಆಪರೇಷನ್ ಮಾಡುವಂಥ ಶಸ್ತ್ರಚಿಕಿತ್ಸೆವೇ ಆಪರೇಟಿವ್ ಲ್ಯಾಪ್ರೋಸ್ಕೋಪಿ ಅಂತ ನಾವು ಕರೆಯುತ್ತೇವೆ. ಇವಾಗ ನಾವು ಕಂಡು ಬರುವಂಥದ್ದು ಮೇಜರ್ ಸಮಸ್ಯೆ ಅಂತಂದರೆ ಈಗ ಬಂಜತನ. ಬಂಜತನ ಎದಕ್ಕಾಗ್ತಾ ಇದೆ? ಬಂಜತನ ಆಗುವುದು ಕೇವಲ ಹೆಣ್ಣು ಮಕ್ಕಳಿಂದ ಸಮಸ್ಯೆ ಅಲ್ಲ, ಅದು 50-50% ಕಾಂಟ್ರಿಬ್ಯೂಷನ್ ಇರುತ್ತೆ. ಗಂಡಿನ ಕಡೆ ಕೂಡ ಏನಿದೆಯಲ್ಲ 50% ರೆಸ್ಪಾನ್ಸಿಬಿಲಿಟಿ ಇರುತ್ತೆ, 50% ಏನಿದೆಯಲ್ಲ ಫಿಮೇಲ್ ಫ್ಯಾಕ್ಟರ್ಸ್ ಇರ್ತವೆ. ತೊ ಫಿಮೇಲ್ ಫ್ಯಾಕ್ಟರ್ಸನ್ನು ನಾವು ರೂಲ್ ಔಟ್ ಮಾಡಬೇಕಾದ್ರೆ ಆವಾಗ ಲ್ಯಾಪ್ರೋಸ್ಕೋಪಿಯಿಂದ ಮಾಡಿದರೆ ಅದು ಉತ್ತಮ. ತೊ ಈಗ ಲ್ಯಾಪ್ರೋಸ್ಕೋಪಿ ಮಾಡಬೇಕಾಗಿದ್ದು ಏತಕ್ಕೆ? ಮುಂಚಿತವಾಗಿ ನಾವು ಟ್ರೆಡಿಷ್ನಲ್ ಆಗಿ ಮಾಡುವಂಥ ಆಪರೇಷನ್ನು ಅದಕ್ಕಿಂತ ಲ್ಯಾಪ್ರೋಸ್ಕೋಪಿ ಎದಕ್ಕೆ ಉತ್ತಮ ಅನ್ನೋದು ಇವತ್ತಿನ ಕಾರ್ಯಕ್ರಮದ ವಿಷಯ. ತೊ ಲ್ಯಾಪ್ರೋಸ್ಕೋಪಿ ಮಾಡಿದರೆ ಅದರ ಅಡ್ವಾಂಟೇಜ್ಗಳು ಏನಪ್ಪ ಅಂತಂದರೆ, ಪೇಷಂಟಿಗೆ ಸ್ಕಾರೇ ಇರಲ್ಲ, ಹೊಲಿಗೆ ಅಂತ ನಾವು ಏನಂತೇವಿ, ಹೊಲಿಗೆ ಇಲ್ಲದ ಆಪರೇಷನ್ ಇದು. ತೊ ಇದು ಆಪರೇಷನ್ ಆದ ಮೇಲೆ ಆಪರೇಷನ್ ಆಗಿದೆ ಅಂತ ಗೊತ್ತಾಗಲ್ಲ. ಇದರಿಂದ ಅವರಿಗೆ ಜಲ್ದಿ ಏನಿದೆಯಲ್ಲ ರಿಕವರಿ ಆಗ್ಬೋದು, ಮತ್ತು ಬೇಗನೆ ಏನಿದೆಯಲ್ಲ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗ್ಬೋದು. ತೊ ಬೇಗನೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದರೆ ಹಾಸ್ಪಿಟಲ್ ಬಿಲ್ ಕೂಡ ಕಮ್ಮಿ ಆಗುತ್ತೆ, ಮತ್ತು ಆ ಬಿಲ್ ಕಮ್ಮಿ ಆಗಿದ್ದ ಕಾರಣಕ್ಕೆ ಅವರಿಗೆ ಆರ್ಥಿಕವಾಗಿ ಸಹಾಯ ಕೂಡ ಆಗುತ್ತೆ. ಯಾಕಂತಂದರೆ ಈಗ ವರ್ಕಿಂಗು ಗಂಡ ಮತ್ತು ಹೆಂಡತಿ ಇಬ್ಬರು ಕೂಡ ವರ್ಕಿಂಗ್ ಇರ್ತಾರೆ, ಒಬ್ಬರದ್ದು ಅಕಸ್ಮಾತ್ ಆದಾಯ ಕಮ್ಮಿ ಆಯ್ತಂತಂದರೆ ಅವರ ಫ್ಯಾಮಿಲಿಯಲ್ಲಿ ಬರುವಂಥ ತೊಂದರೆಗಳು ಕಮ್ಮಿ ಆಗ್ತದೆ. ಮತ್ತು ಇದರಿಂದ ಯಾವಾಗ ಹೊಲಿಗೆ ಇರಲ್ಲ, ಹೊಲಿಗೆ ಸಂಬಂಧಪಟ್ಟ ತೊಂದರೆಗಳಿರಲ್ಲ. ಹೊಲಿಗೆ ಸಂಬಂಧಪಟ್ಟ ತೊಂದರೆ ಅಂತಂದರೆ, ಹೊಲಿಗೆ ಉಚ್ಚುವುದಾಯಿತು, ಹೊಲಿಗೆಯಿಂದ ಇನ್ಫೆಕ್ಷನ್ ಆಯಿತು, ಹೊಲಿಗೆಯಿಂದ ಹರ್ನಿಯಾ ಅಂತ ಏನಂತೇವಿ ನಾವು, ಅದು ಕೂಡ ಸಮಸ್ಯೆ ಬರುವುದಿಲ್ಲ. ಅಂದ್ರೆ ಫಾಲೋಅಪ್ ಕೂಡ ಫಾಲೋಅಪ್ನ ಕೂಡ ಅಷ್ಟು ತೊಂದರೆ ಇರೋದಿಲ್ಲ, ಅಷ್ಟು ತೊಂದರೆ ಇರಂಗಿಲ್ಲರಿ. ಆಮೇಲೆ ಆಪರೇಷನ್ ಆದಮೇಲೆ ಏನಿದೆ ಎಲ್ಲ ಬ್ಲೀಡಿಂಗ್ ಸಮಸ್ಯೆ ಕೂಡ ತೀರ ಕಮ್ಮಿ ಆಗಿಬಿಡುತ್ತೆ ಅವ್ರಿಗೆ, ಯಾಕಂದರೆ ಆಪರೇಷನ್ ಇದು ಬ್ಲೀಡಿಂಗ್ ಆಲ್ಮೋಸ್ಟ್ ನಿಲ್ ಬ್ಲೀಡಿಂಗ್ ಅಂತಲೇ ಅಂದ್ಕೋಬೋದು. ಸೊ ಈಗ ನಾವು ಇದರಿಂದ ಸಂಬಂಧಪಟ್ಟ ಬೇರೆ ಬೇರೆ ಬೇರೆ ಬೇರೆ ಯಾವ ಸಮಸ್ಯೆಗಳಿಗೆ ಹೆಣ್ಣು ಮಕ್ಕಳು ನಮ್ಮ ಓ ಪಿ ಡಿಗೆ ಬರ್ತಾರಂತ ಹೇಳೋಣ. ತೊ ಒಂದಾಯಿತು ಫೈಬ್ರಾಯ್ಡ್ ಅಂತ, ಫೈಬ್ರಾಯ್ಡ್ ಅಂದರೆ ಗರ್ಭಕೋಶದಲ್ಲಿ ಇದ್ದಂಥ ಗೆಡ್ಡೆ, ಅದರಿಂದ ಏನು ಸಮಸ್ಯೆ ತೊಗೊಂಡು ಅವರು ಹಾಸ್ಪಿಟ್ಲಿಗೆ ಬರ್ತಾರಂತಂದರೆ, ಅವರಿಗೆ ತಿಂಗಳು ತಿಂಗಳು ಆಗುವಂಥ ಮುಟ್ಟಿನ ಸಮಸ್ಯೆ ಏನಿದೆಯಲ್ಲ ಜಾಸ್ತಿ ಆಗುತ್ತೆ. ಸಹಜವಾಗಿ 5-6 ದಿನಗಳು ಬ್ಲೀಡಿಂಗ್ ಆಗಬೇಕು ಮತ್ತು 5-6 ಪ್ಯಾಡು ಫಸ್ಟ್ ಡೇಗೆ, ಹಾಗೆ ಕ್ರಮೇಣವಾಗಿ ಏನಿದೆಯಲ್ಲ ಅವರು ಪ್ಯಾಡ್ ಯೂಸ್ ಮಾಡೋದನ್ನು ಕಮ್ಮಿ ಮಾಡ್ಕೊತ ಹೋಗಬೇಕು. ಆದರೆ ಫೈಬ್ರಾಯ್ಡ್ ಇದ್ದಿದ್ದ ಕಾರಣಕ್ಕೆ ಏನಿದೆಯಲ್ಲ ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು, ಮತ್ತು ಗೆಡ್ಡೆ ಏನಿದೆಯಲ್ಲ ಗೆಡ್ಡೆ ಸಂಬಂಧಪಟ್ಟ ಕ್ಲಾಟ್ಸ್ ಏನಂತಾವೆ ಅಂದರೆ ದೊಡ್ಡ ಪ್ರಮಾಣದ ಬ್ಲೀಡಿಂಗ್ ಆಗ್ಬೋದು. ಇದರಿಂದ ಏನಿದೆ ಬೇರೆ ಸಮಸ್ಯೆ ಏನಾಗ್ಬೋದು ಅಂತಂದರೆ ಬಂಜತನ ಆಗ್ಬೋದು. ಗರ್ಭಕೋಶದಲ್ಲಿ ಗೆಡ್ಡೆ ಇದ್ದಿದ್ದ ಕಾರಣಕ್ಕೆ ಅವರಿಗೆ ಮಕ್ಕಳು ಆಗಲಾರದ ಸಮಸ್ಯೆ ಉಂಟಾಗಬಹುದು. ಆವಾಗ ನಾವು ಮಾಡುವಂಥ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ಬೋದು. ಅದರಿಂದ ನಾವು ಹೊಟ್ಟೆಯಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳನ್ನು ಮಾಡಿ ಒಳಗಡೆ ಸ್ಕೋಪ್ ಹಾಕಿ ಅಂದರೆ ಕ್ಯಾಮ್ರಾ ಹಾಕಿ ಮತ್ತು ಲೈಟ್ ಹಾಕಿ ಏನಿದೆಯಲ್ಲ ಆ ಗರ್ಭಕೋಶದಲ್ಲಿ ಇದ್ದ ಗೆಡ್ಡೆಯನ್ನು ಮಾತ್ರ ಏನಿದೆಯಲ್ಲ ಹೊರಗಡೆ ತೆಗೆದುಬಿಟ್ಟು ಅವರಿಗೆ ಅದನ್ನು ಹೊಲಿಗೆ ಹಾಕಿ ನಾವು ಮನೆಗೆ ಕಳಿಸ್ತೇವೆ. ಅದು 6 ತಿಂಗಳ ನಂತರ ಗುಣ ಆಗಿ ಅವರಿಗೆ ನಾವು ಕನ್ಸೀವ್ ಆಗಲಿಕ್ಕೆ ಏನಿದೆಲ್ಲ ರೆಕಮೆಂಡ್ ಮಾಡ್ತೀವಿ. ಮತ್ತು ಬೇರೆ ತ್ರಾಸು ಏನಂತಂದರೆ ಈಗ ಟ್ಯೂಬಲ್ಲಿ ಇರುವಂಥ ಸಮಸ್ಯೆಗಳು, ಟ್ಯೂಬ್ ಬ್ಲಾಕ್ ಆಗಿರುತ್ತೆ. ಟ್ಯೂಬ್ ಬ್ಲಾಕ್ ಆಗಿದ್ದಾಗ ಬೇರೆ ಟೆಸ್ಟ್ ಎಲ್ಲ ನಾರ್ಮಲ್ ಇದ್ದರೂ ಕೂಡ ಅದು ಅವರು ಕನ್ಸೀವ್ ಆಗಲ್ಲ, ಯಾಕಂತಂದರೆ ಟ್ಯೂಬಲ್ಲೇ ಆಗುವಂಥ ಫರ್ಟಿಲೈಸೇಷನ್ನು ಅದು ಬ್ಲಾಕ್ ಇದ್ದಾಗ ಫರ್ಟಿಲೈಸೇಷನ್ ಆಗಲೇ ಆಗುವುದಿಲ್ಲ. ಯಾವಾಗ ಫರ್ಟಿಲೈಸೇಷನ್ ಆಗಲ್ಲ ಅವಾಗ ಮಕ್ಕಳು ಆಬ್ವಿಯಸ್ಲಿ ಆಗಲ್ಲ. ತೊ ಆ ಕಾರಣಕ್ಕೆ ಟ್ಯೂಬ್ ಅಕಸ್ಮಾತ್ ಬ್ಲಾಕ್ ಇತ್ತಂತಂದರೆ ಟ್ಯೂಬ್ ಓಪನ್ ಮಾಡಲಿಕ್ಕೆ ಏನಿದೆಯಲ್ಲ ಕೆಳಗಿನ ಮುಖಾಂತರ ಹಿಸ್ಟ್ರೋಸ್ಕೋಪಿಯಿಂದ ಓಪನ್ ಮಾಡ್ಬೋದು, ಲ್ಯಾಪ್ರೋಸ್ಕೋಪಿಯಿಂದ ನೋಡ್ಬೋದು ಟ್ಯೂಬ್ ಚೆನ್ನಾಗಿದೆ ಇಲ್ಲ ಅಂತ. ಇವೆಲ್ಲ ಬೇರೆ ಬೇರೆ ಸಮಸ್ಯೆಗಳಿರ್ತವೆ. ಇನ್ನೊಂದು ಸಮಸ್ಯೆ ಏನಂತಂದರೆ ಇವಾಗ ಕಾಡುವಂಥದ್ದು ಗರ್ಭಕೋಶ ಸಂಬಂಧಪಟ್ಟ ಕ್ಯಾನ್ಸರು. ಈಗ ಗರ್ಭಕೋಶ ಸಂಬಂಧಪಟ್ಟ ಕ್ಯಾನ್ಸರ್ ಇದ್ದಾಗ ಮುಂಚಿತವಾಗಿ ಏನಿದೆ ಹೊಟ್ಟೆಯನ್ನು ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಕೊಯ್ದುಬಿಟ್ಟು ಏನಿದೆಲ್ಲ ಆಪರೇಷನ್ ಮಾಡ್ತಿದ್ವು. ಹೊಂಕಳ ಮೇಲೆ ಭಾಗದಲ್ಲೂ ಕೂಡ ಅದು ಹೊಲಿಗೆ ಬೀಳ್ತಾ ಇತ್ತು, ಕೆಳಗಡೆಯಿಂದ ಹೊಂಕಳ ಮೇಲೆ ಭಾಗದಲ್ಲೂ ಕೂಡ ಹೊಲಿಗೆ ಬೀಳ್ತಾ ಇತ್ತು. ಖರೆ ಈಗಿನ ಟೆಕ್ನಾಲಜಿ ಪ್ರಕಾರ ಲ್ಯಾಪ್ರೋಸ್ಕೋಪಿ ಚೆನ್ನಾಗಿ ಮಾಡೋದಾದರೆ ಅದನ್ನು ಕ್ಯಾನ್ಸರ್ ಅರ್ಲಿ ಸ್ಟೇಜು, ಅಡ್ವಾನ್ಸ್ ಸ್ಟೇಜ್ ಹೇಳ್ತಾಯಿಲ್ಲ ನಾನು, ಅರ್ಲಿ ಸ್ಟೇಜ್ ಕ್ಯಾನ್ಸರ್ ಏನಿದೆಯಲ್ಲ ಲ್ಯಾಪ್ರೋಸ್ಕೋಪಿ ಮುಖಾಂತರ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಬಹುದು ಅಂತ ನಾನು ಹೇಳಿಕೆ ಬಯಸ್ತೀನಿ. ಇವಾಗ ಮತ್ತು ಈ PCOS PCOD ಅಂತೆಲ್ಲ ಭಾಳ ಕೇಳ್ತೀವಲ್ಲ ಡಾಕ್ಟರ್, ಅದಕ್ಕೂ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾಗ್ತದೇನು? ಹಾಂ ಮೇಡಮ್, ಅದೊಂದು ದೊಡ್ಡ ಕಾಮನ್ ಕಂಡೀಷನ್ ತೊಗೊಂಡು ಓ ಪಿ ಡಿಗೆ ಬರ್ತಾರೆ. ಹೊರಗಡೆ ಅದನ್ನು ಅವರಿಗೆ ಮಿಸ್ಇನ್ಫಾರ್ಮೇಷನ್ ಆಗಿರುತ್ತೆ ನಂಗೆ ಅನ್ಸೋ ಮಟ್ಟಿಗೆ. ಅದು ಸಿಸ್ಟ್ ಅಂತ ತಿಳ್ಕೊಂಡ್ಬಿಟ್ಟು ಅವರು ಅದಕ್ಕೆ ಆಪರೇಷನ್ ಬೇಕಾಗತ್ತೆ ಅಂತ ತಿಳ್ಕೊಂಡೇ ಬಂದಿರ್ತಾರೆ. ಅವ್ರಿಗೆ ನಾವು ಓ ಪಿ ಡಿಲಿ ಕೂರಿಸ್ಕೊಂಡ್ಬಿಟ್ಟು ಅವರಿಗೆ ತಿಳಿಸಿ ಹೇಳ್ತೇವೆ ಇದು ಸಿಸ್ಟ್ ಅಂತಂದರೆ ದೊಡ್ಡದಾದಂಥ ಸಿಸ್ಟ್ ಅಲ್ಲ, ಗರ್ಭಕೋಶದಲ್ಲಿ ಉತ್ಪನ್ನ ಆಗುವಂಥ ಮೊಟ್ಟೆ ಏನಿದೆ ದರ್ ತಿಂಗಳಕ್ಕೆ ಅದು ಹೊರಗಡೆ ಚೆಲ್ಲಬೇಕು. ಈ PCOS ಕಂಡೀಷನಲ್ಲಿ ಅದು ಹೊರಗಡೆ ಬೀಳಲ್ಲ, ಹೊರಗಡೆ ಬೀಳಲಾರದ ಕಾರಣಕ್ಕೆ ಅಂಡಾಶಯಲ್ಲಿ ಉಳ್ಕೊಂಡು ಬಿಡುತ್ತೆ. ಉಳ್ಕೊಂಡಿದ್ದ ಕಾರಣಕ್ಕೆ ಅದು ಅಲ್ಲೇ ಸಹಜವಾಗಿ ಸಣ್ಣ ಪ್ರಮಾಣದಲ್ಲಿ ನೀರುಗೊಳ್ಳಿಯಾಗಿ ಉಳಿತದೆ. ಅದಕ್ಕೆ ಆಪರೇಷನ್ನು ಮಾಡಿ ಅಂಡಾಶಯನ ತೆಗೆಯುವಂಥ ಅವಶ್ಯಕತೆ ಇಲ್ಲ, ಮತ್ತು ಅದರಲ್ಲಿ ಇದ್ದಂಥ ನೀರನ್ನು ಅಂಶವನ್ನು ಏನಿದೆಯಲ್ಲ ನಾವು ತಾತ್ಕಾಲಿಕವಾಗಿ ಅದನ್ನು ಕಂಡೀಷನ್ ಏನಿದೆ ಅಕಸ್ಮಾತ್ ಅವ್ರಿಗೆ ಮಕ್ಕಳು ಆಗ್ತಾ ಇಲ್ಲ ಅಂತಂದರೆ PCOS ನಾವು ಲ್ಯಾಪ್ರೋಸ್ಕೋಪಿ ಮಾಡಿ ಅದನ್ನು ಡ್ರಿಲ್ಲಿಂಗ್ ಅಂತೀವಿ. ಡ್ರಿಲ್ಲಿಂಗ್ ಅಂದರೆ ಅಲ್ಲಿ ಎಲೆಕ್ಟ್ರಿಕ್ ಏನಿದೆ ಅಲ್ಲ ಒಂಚೂರು ಎನರ್ಜಿ ಕೊಟ್ಬಿಟ್ಟು ಅದನ್ನು ಆ ಭಾಗ ಏನಿದೆ ಅಲ್ಲ ಒಂಚೂರು ಗಾಯ ಮಾಡಿದರೆ ಒಳಗಡೆ ತುಂಬಿಕೊಂಡಂಥ ನೀರು ಹೊರಗಡೆ ಬಿದ್ದಾದ ಮೇಲೆ ಮತ್ತೆ ಮುಂದಿನ ಪಿರಿಯಡಲ್ಲಿ ಮೊಟ್ಟೆ ಬೆಳವಣಿಗೆ ಆಗುವ ಸಂಭಾವನೆ ಇರುತ್ತೆ. ಇದು PCOS ಕಂಡೀಷನ್ ಸಂಬಂಧಪಟ್ಟ ವಿಷಯ. ಮತ್ತು ತಿಂಗಳ ತಿಂಗಳ ಕೂಡ ಹೆಣ್ಮಕ್ಳು ಭಾಳ ತೊಂದರೆಯನ್ನು ಅನುಭವಿಸ್ತಾರೆ, ಹೊಟ್ಟೆನೋವು ಭಾಳ ಆಗ್ತದೆ ಅಂತಾರೆ, ಅದಕ್ಕೂ ಕೂಡ ಏನಾದರೂ ಚಿಕಿತ್ಸೆ ಅನ್ನೋದಿರ್ತದ? ಚಿಕಿತ್ಸೆ ಇರುತ್ತೆ ಮೇಡಮ್. ಹೊಟ್ಟೆನೋವು ಏನಿದೆಯಲ್ಲ ಇದು ಬಹಳ ವೇಗವಾದಂಥ ವಿಷಯ. ಇದರಲ್ಲಿ ಹೊಟ್ಟೆನೋವು ಗರ್ಭಕೋಶ ಸಂಬಂಧಪಟ್ಟ ಹೊಟ್ಟೆನೋವನ, ಏನು ಗರ್ಭಕೋಶ ಹಿಂಬದಿಯಲ್ಲಿ ಇದ್ದಂಥ ಸಮಸ್ಯೆನ, ಮತ್ತಿಲ್ಲಂದರೆ ಎಂಡೋಮೆಟ್ರಿಯೋಸಸ್ ಅಂತೀವಿ ಈಗ ಈಗಿನ ಕಾಲದಲ್ಲಿ ಏನಿದೆಯಲ್ಲ ಎಂಡೋಮೆಟ್ರಿಯೋಸಸ್ ಭಾಳ ಪ್ರಿವಲೆಂಟ್ ಆಗಿದೆ. ಒಂದು ಈಗ ಒಂದು 10 ಮಂದಿಯಲ್ಲಿ ಏನಿದೆಯಲ್ಲ ಅಟ್ಲೀಸ್ಟ್ 3-4 ಮಂದಿಗೆ ಎಂಡೋಮೆಟ್ರಿಯೋಸಸ್ ಕಂಡೀಷನ್ ಕಾಣಿಸ್ಕೋಬೋದು. ಇದು ಎಂಡೋಮೆಟ್ರಿಯೋಸಸ್ ಅಂದರೆ ಏನು? ಎಂಡೋಮೆಟ್ರಿಯೋಸಸ್ ಅಂತಂದರೆ ತಿಂಗಳು ತಿಂಗಳು ಏನಿದೆಯಲ್ಲ ನಾವು ಅದು ಮುಟ್ಟಾಗಬೇಕಾದ್ರೆ ಮುಟ್ಟಿನ ಅಂಶ ಅಕಸ್ಮಾತ್ ಏನಾದರೂ ಗರ್ಭಕೋಶದಲ್ಲಿ ಉಳ್ಕೊಂಡಂತಂದರೆ, ಇಲ್ಲಂತಂದರೆ ಟ್ಯೂಬಲ್ಲಿ ಹೋಯಿತು, ಟ್ಯೂಬಿನ ಮುಖಾಂತರ ಅಂಡಾಶಯ ಮೇಲೆ ಹೋಗಿ ಚೆಲ್ಬಿತ್ತು, ಟ್ಯೂಬಿನ ಮುಖಾಂತರ ಮತ್ತು ಕೆಳಗಡೆ ಹೊಟ್ಟೆ ಒಳಗಡೆ ಕರಳಲ್ಲಿ ಹೋಗಿ ತಾಗ್ತು. ಅವಾಗೇನಿದೆಯಲ್ಲ ಆ ಅಂಶ ತಿಂಗಳ ತಿಂಗಳ ಅದು ಗರ್ಭಕೋಶ ತಿಳ್ಕೊಂಡು ಅಲ್ಲೇ ಉತ್ಪನ್ನ ಹಾಕೊಂತ ಹೋಗುತ್ತೆ. ಸೊ ಆ ಕಾರಣಕ್ಕೆ ಅದು ಯಾವ ಭಾಗದಲ್ಲಿ ಬೀಳ್ತಿರುತ್ತೆ ಆ ಭಾಗಿನ ಸಮಸ್ಯೆ ಉಂಟಾಗಬಹುದು. ಅಕಸ್ಮಾತ್ ಬ್ಲ್ಯಾಡರ್ ಅಂತಾರೆ, ಮೂತ್ರಕೋಶ ಮೇಲೆ ಬಿತ್ತಂದರೆ ಮೂತ್ರಕೋಶ ಸಂಬಂಧಪಟ್ಟ ತ್ರಾಸಾಗಬಹುದು, ಮತ್ತು ಅಲ್ಲಿ ಕರಳ ಮೇಲೆ ಏನಾರು ಬಿತ್ತಂದರೆ ಕರಳು ಸಂಬಂಧಪಟ್ಟ ತ್ರಾಸಾಗಬಹುದು ರೀ ಇವರಿಗೆ. ಸೊ ಅದಕ್ಕೆ ನಾವು ಲ್ಯಾಪ್ರೋಸ್ಕೋಪಿ ಮಾಡಿ ಅದು ಎಲ್ಲಿ ಉಂಟಾಗಿದೆ, ಸಹಜವಾಗಿ ಉಂಟಾಗುವುದು ಅಂಡಾಶಯ ಮೇಲೆ, ಅಥವಾ ಅಂಡಾಶಯ ಮೇಲೆ ಉಂಟಾದಂತಂದರೆ ಆ ಅಂಡಾಶಯ ಸಂಬಂಧಪಟ್ಟ ಏನು ಅಂಶ ಇದೆ ಆ ನೀರನ್ನು ಹೊರಗಡೆ ತೆಗೆದುಬಿಟ್ಟು ಮತ್ತು ನಾವು ಅದನ್ನು ಪೀಲ್ ಮಾಡಿ, ಪೀಲಿಂಗ್ ಅಂತಾರೆ, ಪೀಲ್ ಮಾಡಿಬಿಟ್ಟು ಏನಿದೆಯಲ್ಲ ಸಿಸ್ಟನ್ನು ವಾಲ್ನ ತೆಗೆದುಬಿಡ್ತೇವೆ. ಅಂತೂ ಈ ಸ್ತ್ರೀ ರೋಗ ಶಾಸ್ತ್ರದೊಳಗೆ ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆಯಿಂದ ಈ ಹೆಣ್ಮಕ್ಕಳಿಗೆ ಅನುಕೂಲಕರ ಆಗಿದೆ ಅಂತೀರಿ, ಯಾವ್ಯಾವ ಅಂಶಗಳು ಅದರ ಮುಖಾಂತರ ಇದು ಅನುಕೂಲ ಆಗಿದೆ ಅಂತಂತೀರಿ? ಯಾಕಂದ್ರೆ ಮೇಡಮ್ ಈಗ ಫ್ಯಾಮಿಲಿಯಲ್ಲಿ ವರ್ಕಿಂಗ್ ಅಂತಂದರೆ ಇಬ್ಬರು ಇರ್ತಾರೆ. ಈಗ ತು ವರ್ಕಿಂಗ್ ಇದ್ದಾಗ ಅವರಿಗೆ ಅರ್ಲಿ ರಿಕವರಿ ಬೇಕು ರೀ, ಅರ್ಲಿ ರಿಕವರಿ ಬೇಕ ಪ್ಲಸ್ ಅವರಿಗೆ ಫುಲ್ ಪ್ರೂಫ್ ರಿಕವರಿ ಬೇಕು ರೀ. ಈಗ ನಾವು ಆಪರೇಷನ್ ದೊಡ್ಡ ಪ್ರಮಾಣದಲ್ಲಿ ಹೊಟ್ಟೆ ಕೊಯ್ದು ಆಪರೇಷನ್ ಸಿಜರಿನ್ ಮಾಡ್ತೀವಲ್ಲ, ಆ ಥರ ಆಪರೇಷನ್ ಮಾಡಿ ಹೆಣ್ಮಕ್ಕಳನ್ನ ನಾವು ಮನೆಗೆ ಕಳಿಸಿದ್ರೆ ಅದರಲ್ಲಿಂದ ಅದರಿಂದ ರಿಕವರಿ ಲೇಟ್ ಆಗುತ್ತೆ, ಪ್ಲಸ್ ವಿಶ್ರಾಂತಿ ಬಾತು ಹೋಗಬೇಕು. ಅದಕ್ಕಿಂತ ಜಾಸ್ತಿ ತ್ರಾಸು ಅವರಿಗೆ ಹೊಲಿಗೆ ಸಂಬಂಧಪಟ್ಟ ಏನು ನೋವು ಆಗುತ್ತೆ ಅದು ಜೀವನ ಪರ್ಯಂತ ನಂಗೆ ಅನಿಸೋ ಮಟ್ಟಿಗೆ ನೋವು ಇರುತ್ತೆ. ತಾತ್ಕಾಲಿಕವಾಗಿ ಟ್ಯಾಬ್ಲೆಟ್ಸ್ ತೊಗೊಂಡು ಕಮ್ಮಿ ಆದರೂ ಕೂಡ ಏನಿದೆಯಲ್ಲ ಅದು ನೋವು ಇದ್ದಿದ್ದೇನೆ, ಪ್ಲಸ್ ಅದು ನೋವಿನ ಸಮಸ್ಯೆಯಿಂದ ಅವರು ಏನು ಕೆಲಸ ಮಾಡ್ತಾರೆ ಅದರಲ್ಲಿ ಅವರಿಗೆ ಮನಸ್ಸು ಆಗೋದಿಲ್ಲ. ಸೊ ಆ ಕಾರಣಕ್ಕೆ ಹೊಲಿಗೆ ಸಂಬಂಧ ಹೊಲಿಗೆನ ತೆಗೆದುಬಿಟ್ರೆ ಅಂತಂದ್ರೆ ಔಟ್ ಆಫ್ ದ ಪಿಕ್ಚರ್, ಅಥವಾ ಲ್ಯಾಪ್ರೋಸ್ಕೋಪಿಯಿಂದ ಏನಿದೆಯಲ್ಲ ಹೊಲಿಗೆನೇ ಇಲ್ಲ, ಯಾವಾಗ ಹೊಲಿಗೆ ಇರೋಲ್ಲ ಹೊಲಿಗೆ ಸಂಬಂಧಪಟ್ಟ ತ್ರಾಸಿರೋಂಗಿಲ್ಲ, ಅವರು ತಮ್ಮ ಕೆಲಸದಲ್ಲಿ ಜಲ್ದಿ ಜಾಯ್ನ್ ಆಗ್ಬೋದು, ಮತ್ತು ಏನಿದೆಯಲ್ಲ ಮನಸ್ಸು ಕೊಟ್ಟು ಕೆಲಸ ಮಾಡ್ಬೋದು. ಅದರಿಂದ ಮನೆಗೆ ಬಂದ ಆಮೇಲೆ ಮನೆ ಕೆಲಸ ಎಕ್ಸ್ಟ್ರಾ, ಆ ನೋವು ಇಟ್ಕೊಂಡು ಮನೆ ಕೆಲಸ ಇಟ್ಕ ಎಲ್ಲ ನೋಡಬೇಕಂತಂದರೆ ದೆನ್ ಇಟ್ ಈಸ್ ಡಿಫಿಕಲ್ಟ್. ಸೊ ಆ ಕಾರಣಕ್ಕೆ ಇದು ಹೆಣ್ಮಕ್ಕಳಲ್ಲಿ ಇದು ಲ್ಯಾಪ್ರೋಸ್ಕೋಪಿ ಇದು ಜಗತ್ತಲ್ಲಿ ಒಂದು ಆಪರೇಷನ್ ಅಷ್ಟೇ ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂತಾರೆ ಲ್ಯಾಪ್ರೋಸ್ಕೋಪಿ ಇಂದ ಮಾಡಲಾದದ್ದು, ಅದು ಸಿಜರಿಯನ್. ಸಿಜರಿಯನ್ ಬಿಟ್ಟು ಉಳುಕಿದ ಎಲ್ಲ ಸರ್ಜರಿ ಏನಿದಾವಲ್ಲ ಲ್ಯಾಪ್ರೋಸ್ಕೋಪಿ ಮುಖಾಂತರ ಮಾಡಬಹುದು. ಈಗ ಡಾಕ್ಟರ್ ನಮ್ಮ ಶ್ರೋತೃಗಳು ಪ್ರಶ್ನೆಗಳನ್ನು ಕೇಳಿಕತ್ತಾರ, ದಯವಿಟ್ಟು ಇಯರ್ಫೋನ್ ಅನ್ನು ಹಾಕೊಳ್ರಿ, ಒಂದೊಂದೇ ಪ್ರಶ್ನೆಗಳನ್ನ ತಗೊಳ್ಳೋಣ ಅಂತ. ಹಲೋ ಹಲೋ, ಇದು ಎಸ್ಟಿಎಂ ಆರೋಗ್ಯ ಸಂವಾದ. ಹಲೋ ಮೇಡಮ್ ನಮಸ್ತೆ, ನಾವು ದಿನಾಂಕ 10/12/2024 ಕೇಳಿದ ಪ್ರಶ್ನೆಗೆ ಸರಿಯಾಗಿ ಆಯ್ಕೆಯಾಗಿದ್ದಕ್ಕೆ ಬಹುಮಾನಕ್ಕೆ ಆಯ್ಕೆಯಾಗೆಂದು ದಿನಾಂಕ 24/12/24 ಪ್ರಕಟಿಸಿದ್ದೀರಿ. ಇಲ್ಲಿವರೆಗೂ ಬಹುಮಾನ ಬಂದಿಲ್ಲ, ಯಾರನ್ನು ಪ್ರಶ್ನಿಸಬೇಕು? ನಿಮ್ಮ ಹೆಸರೇನು ಹೇಳ್ರಿ, ಆ ಬಗ್ಗೆ ನಾವು ಹೇಳ್ತೀವಿ ಅವ್ರಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸ್ತೀವಿ. ಹೇಳ್ರಿ ನಿಮ್ಮ ಹೆಸರು ಏನಂತ? ನಮ್ಮ ಮನೆಯವ್ರಿ ಶೋಭಾ ಬಸವರಾಜ್ ಅಡ್ನೂರ್, ಸರಿ, ಶಿವಪೇಟೆ 9th cross ರೋಣ. ರೋಣದ ಶೋಭಾ ಅವರಿಗೆ ಬಹುಮಾನ ಬಂದಿಲ್ಲ ಅನ್ನೋದು ಪ್ರಶ್ನೆ. ಆಯ್ತು, ತಿಳಿಸ್ತೀವಿ. ಓಕೆ ಓಕೆ, ಧನ್ಯವಾದ. ಸರಿಯಾಗಿ ತಾಕ್ತಿಲ್ಲ ಯಾಕೋ. ನಮ್ಮ ಶ್ರೋತೃಗಳಿಗೆ ಹೇಳೋಣಂತ, ಇವತ್ತಿನ ವಿಷಯ ಸ್ತ್ರೀ ರೋಗ ಶಾಸ್ತ್ರದೊಳಗ ಲ್ಯಾಪ್ರೋಸ್ಕೋಪಿಯ ಪ್ರಾಮುಖ್ಯತೆ. ಈ ಬಗ್ಗೆ ಬಹಳಷ್ಟು ಉತ್ತಮವಾಗಿ ಮಾಹಿತಿಯನ್ನ ನೀಡಿದ್ರಿ. ಮತ್ತೆ ಈಗ ಫೈಬ್ರಾಯ್ಡ್ ಅನ್ನೋದು ಬಹಳ ಕೇಳಿ ಬರ್ಲಿಕ್ಕೆ ಡಾಕ್ಟರ್, ಈ ಫೈಬ್ರಾಯ್ಡ್ ತೊಂದರೆಗಳ ಬಗ್ಗೆ ಅದರೊಳಗ ಲ್ಯಾಪ್ರೋಸ್ಕೋಪಿ ಚಿಕಿತ್ಸೆ ಅದರ ಬಗ್ಗೆ ಒಂದಿಷ್ಟು ಹೇಳ್ರಲ್ಲ. ಫೈಬ್ರಾಯ್ಡ್ ಅನ್ನೋದು ಏನು ತಿಳಿದ್ರೆ ಇದು ಕ್ಯಾನ್ಸರ್ ಅಂತೂ ಅಲ್ಲ, ತಲೆಯಾಗಿನ ತೆಗಿಬೇಕು. ಕರೆ ಫೈಬ್ರಾಯ್ಡ್ ಅನ್ನೋದು ಗೊತ್ತಾಗೋದು ಆಪರೇಷನ್ ಆಗಿ ಹಿಸ್ಟೋಪೆಥಾಲಜಿ ರಿಪೋರ್ಟ್ ಬಂದಾಗ ಗೊತ್ತಾಗೋದು ಫೈಬ್ರಾಯ್ಡ್ ಅಂತ. ಕರೆ ಈಗ ಸ್ಕ್ಯಾನಿಂಗ್ ಫೈಂಡಿಂಗ್ಸು ಮತ್ತು ಎಕ್ಸ್ಪರ್ಟ್ಸ್ ಆಗಿದ್ದಾರೆ ಸ್ಕ್ಯಾನಿಂಗ್ಸಲ್ಲಿ, ಅವರಿಗೆ ಸ್ಕ್ಯಾನ್ ಮುಖಾಂತರ ಗೊತ್ತಾಗ್ಬಿಡುತ್ತೆ ಇದು ಫೈಬ್ರಾಯ್ಡ್ ಅಂತ. ಫೈಬ್ರಾಯ್ಡ್ ಅಂದರೆ ಏನು? ಫೈಬ್ರಾಯ್ಡ್ ಅಂದರೆ ಗರ್ಭಕೋಶದ ಒಂದು ಸೆಲ್ ಏನಿದೆ ಅಲ್ಲ, ಸ್ಟಿಮ್ಯುಲೇಷನ್ ಜಾಸ್ತಿ ಆಗಿ ಬಿಕಾಸ್ ಆಫ್ ಹಾರ್ಮೋನಲ್ ಚೇಂಜಸ್ಸು ಆ ಒಂದು ಸೆಲ್ ಏನಿದೆಯಲ್ಲ ಬೆಳೆದು ದೊಡ್ಡದಾಗಿರುತ್ತೆ. ಸೊ ಅವಾಗೇನಿದೆ ಅಲ್ಲ, ಯಾವಾಗ ಹೇಗೆ ದೊಡ್ಡದಾಗತ್ತೆ ಗರ್ಭಕೋಶ ಒಳಪದರಕ್ಕೆ ತಾಗಿದಾಗ ಅವರಿಗೆ ಮುಟ್ಟಿನ ಸಮಸ್ಯೆ ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಜಾಸ್ತಿ ದೊಡ್ಡದಾಗಿ ಮತ್ತು ಟ್ಯೂಬ್ ಕಡೆ ಏನಾದರೂ ಅಂಟುಕೊಂಡು ಕುಂತಂದರೆ ಅವ್ರಿಗೆ ಮಕ್ಕಳಾಗಲ್ಲ. ಇವೆಲ್ಲ ಸಮಸ್ಯೆಗಳಿಗೆ ಏನಿದೆ ಅಲ್ಲ ಅದು ಫೈಬ್ರಾಯ್ಡ್ ಸೈಜಿನ ಮುಖಾಂತರ ಟ್ರೀಟ್ಮೆಂಟ್ ನಾವು ಹೇಳ್ತೇವೆ. ಎಲ್ಲ ಪೇಷಂಟ್ಗಳಿಗೆ ಆಪರೇಷನ್ ಬೇಕಾಗಲಿಕ್ಕಿಲ್ಲ. ಕರೆ ಬಹಳ, ಡಾಕ್ಟರ್ ತಗೊಳ್ಳೋಣ ಒಂದೊಂದೇ. ಹಲೋ ಹೇಳ್ರಿ, ರೇಡಿಯೋ ದೂರ ಇಟ್ಟು ಮಾತಾಡ್ರಿ. ಹಲೋ ರೀ, ಹೇಳ್ರಿ. ಏನಾಯ್ತು? ಅಲ್ಲ ಈಗ ಮಾಡಿರಲ್ಲ, ಪ್ರಶ್ನೆ ಕೇಳ್ರಿ. ಹಾ, ಎಸ್ ಡಿ ಎಂ ಆರೋಗ್ಯ ಸಂವಾದ ಇದು. ಹಲೋ, ನಮಸ್ಕಾರ. ಆಯ್ತು, ನಿಮ್ಮ ಹೆಣ್ಮಕ್ಳ ಇದ್ರ ಪ್ರಶ್ನೆ ಕೇಳಲಿಕ್ಕೆ ಹೇಳ್ರಲ್ಲ. ಹೆಣ್ಮಕ್ಳ ಬಗ್ಗೆ ಡಾಕ್ಟರ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ, ನಿಮ್ ಪ್ರಶ್ನೆ ಏನ್ ಕೇಳಿ? ಶ್ರೀಮತಿ ಅವ್ರದ್ದು ಏನ್ ಸಮಸ್ಯೆ ಅಂದ್ರೆ ಬೆನ್ನು ಮತ್ತು ನಡ ಬಾಳ ಹೊಡೆದಿದ್ರಿ ಡಾಕ್ಟರ್. ಅದು ಬಾಳ ಅಂದ್ರೆ ಒಂದೂವರೆ ವರ್ಷದಿಂದ ಬಾಳಷ್ಟು ನಡ ಅಂದ್ರೆ ಸಿಜರಿನ್ ಆಗಿದ್ರಪ್ಪ. ಸಿಜರಿನ್ ಆಗತ್ರಿ? ಮತ್ತ ನಡ ಮತ್ತು ಬೆನ್ನು ಬಾಳ ಹೊಡೆದಿದೆ ಅಂತ. ಇದಕ್ಕೂ ನಾವು ಇದನ್ನ ಮಾಡ್ಬೋದ್ರಿ? ಅವ್ರಿಗೆ ಎಷ್ಟು ವಯಸ್ಸು ಈಗ? ಈ ವಯಸ್ಸು 36-37. ಸೊ ಇನ್ನ ಸಣ್ಣ ವಯಸ್ಸು ಐತ್ರಿ. ಇವಾಗ ಏನಿದೆ ಅಲ್ಲ, ಅಲ್ಟ್ರಾಸೋನೋಗ್ರಾಫಿ ಅಂತ ಸ್ಕ್ಯಾನಿಂಗ್ ಮಾಡ್ಬೇಕ್ರಿ. ಮತ್ತು ಪ್ಯಾಪ್ ಸ್ಮೇರ್ ಅಂತ ಏನೈತಿ, ಬಿಳಿ ಮುಟ್ಟಿನ ಸಮಸ್ಯೆ ಸಂಬಂಧಪಟ್ಟಿದ್ದೀನಿ ಟೆಸ್ಟ್ ಮಾಡ್ತಾರೆ. ಆ ಬಿಳಿ ಮುಟ್ಟು ಟೆಸ್ಟ್ ಮಾಡಿಸ್ಬೇಕು, ಮತ್ತು ಅಲ್ಟ್ರಾಸೋನೋಗ್ರಫಿ ಮಾಡಿಸ್ಬೇಕ್ರಿ. ಅವ್ರ ಗರ್ಭಕೋಶಕ್ಕೆ ಏನಾರ ತೊಂದರೆ ಐತಲ್ಲ ಗೊತ್ತಾಕೈತಿ. ಸಿಜರಿನ್ ಫಸ್ಟ್ ಆಗಿದ್ದ ಕಾರಣಕ್ಕೆ ಸಿಜರಿನ್ ಮಾಡಬೇಕಾದ್ರೆ ಏನಾದರೂ ಗರ್ಭಕೋಶದಲ್ಲಿ ಗೆಡ್ಡೆ ಏನಾದರೂ ಕಂಡು ಬಂದಿತ್ತು ಅಂತ ನೀವು ಆಪರೇಷನ್ ನೋಟ್ಸಲ್ಲಿ ಗೊತ್ತಾಗುತ್ತೆ. ಅವ್ರು ಮುಂಚಿತವಾಗಿ ಹೇಳಿಲ್ಲಪ್ಪ ಅಂತಂದರೆ ಈಗೂ ಇರಲಿಕ್ಕಿಲ್ಲಂತೇನಿಲ್ಲ. ಒಂದು ಸ್ಕ್ಯಾನಿಂಗ್ ಮಾಡಿ ನೋಡಿಸಿದ್ರೆ ಒಳ್ಳೇದಾಗತ್ತೆ. ಅಲ್ಟ್ರಾಸೋನೋಗ್ರಫಿ ಅಂತ ರೀ, ಅಲ್ಟ್ರಾಸೋನೋಗ್ರಫಿ ಅಂತ ಸ್ಕ್ಯಾನಿಂಗ್ ಆಗುತ್ತೆ. ಅದನ್ನು ಮಾಡಿದರೆ ಗರ್ಭಕೋಶ ಸಂಬಂಧಪಟ್ಟ ತೊಂದರೆ ಇದೇನಾ ಇಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲಂತಂದರೆ ಬೇರೆ ಅಂಗಗಳದ್ದು ಏನಿದೆಲ್ಲ ತೊಂದರೆ ಇದೆ ಅಂತ ಗೊತ್ತಾಗುತ್ತೆ. ಓಕೆ, ಹಲೋ, ಹಾಂ ಹೇಳ್ರಿ. ಎಸ್ ಡಿ ಎಂ ಆರೋಗ್ಯ ಸಂವಾದ, ಯಾರು ಮಾತಾಡೋದು? ವಿಜಯಪುರದಿಂದ ಬಾಬುರಾವ್ ಕುಲಕರ್ಣಿ ಅಂತ. ಪ್ರಶ್ನೆ ಕೇಳ್ರಿ. ಈಗ ಮಹಿಳೆಯರಿಗೆ ಈ ರೋಗ ಬರಬೇಕಾದ್ರೆ ಈ ಬಿ ಪಿ ಶುಗರ್ ಇದ್ದಾಗ್ಯೂ ಏನ್ ಜಾಸ್ತಿ ತೊಂದರೆ ಆಗ್ಬೋದು? ಯಾರ ರೋಗ ಸಂಬಂಧಪಟ್ಟಿದ್ ಮಾತಾಡತ್ತೀರಿ? ಇವು ನಮ್ ಮಹಿಳೆಯರ ಬಗ್ಗೆ. ಮಹಿಳೆಯರಿಗೆ ಯಾವ ರೋಗ ಸಂಬಂಧಪಟ್ಟಿದ್ ಮಾತಾಡತ್ತೀರಿ? ಯಾವ ರೋಗ ಸಂಬಂಧಪಟ್ಟ ಮಾತಾಡ್ತಿದ್ರ? ಗರ್ಭಕೋಶ ಗೆಡ್ಡೆ ಇರೋದ, ಏನ್ ಕ್ಯಾನ್ಸರ್ ಇರೋದ? ಗರ್ಭಕೋಶ ಗೆಡ್ಡೆ ಬಗ್ಗೆ. ಗರ್ಭಕೋಶ ಗೆಡ್ಡೆ ಬಿ ಪಿ ಸಂಬಂಧಪಟ್ಟಿದೆ ಇಲ್ಲ ಅಂತ ಕೇಳ್ತಿದ್ದೀರಾ? ಅಲ್ಲ, ಬಿ ಪಿ ಶುಗರ್ ಇದ್ರೆ ಜಾಸ್ತಿ ತೊಂದರೆ ಆಗ್ಬೋದೇನು ಅಂತ. ಆಪರೇಷನ್ ಮಾಡ್ಬೋದು ಅಂತ ಕೇಳ್ತಿದ್ದೀರಾ? ಓಕೆ, ಬಿ ಪಿ ಜಾಸ್ತಿ ಇದ್ದರೆ ಬಿ ಪಿ ಕಮ್ಮಿ ಮಾಡಲಿಕ್ಕೆ ಮೇನ್ ಟ್ರೀಟ್ಮೆಂಟು ಬಿ ಪಿಗೆ ಇರುತ್ತೆ, ಹೊರತಾಗಿ ಗರ್ಭಕೋಶಿಗೆ ಇರಲ್ಲ. ಜೀವಕಪ್ಪೆ ಆಗೋದು ಬಿ ಪಿಯಿಂದ. ಸೊ ಬಿ ಪಿ ಕಂಟ್ರೋಲ್ ಮಾಡಿ ನಂತರ ಏನಿದೆ ಅಲ್ಲ, ಪೇಷಂಟದ್ದು ಫಿಟ್ನೆಸ್ ತಗೋತಾರೆ. ಫಿಟ್ನೆಸ್ ತೊಗೊಂಡಾದಮೇಲೆ ಪೇಷಂಟಿಗೆ ಆಪರೇಷನ್ ಮಾಡಬಹುದಾ ಅಂತ ಇದ್ದಾಗ ಅವಾಗ ಆಪರೇಷನ್ ಮಾಡಬಹುದು. ನಮಸ್ಕಾರ. ನಮಸ್ಕಾರ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ, ನಾವು ಇಲ್ಲಿ ಹಳೇಬಳ್ಳಿಯಿಂದ ಮಂಜುನಾಥ್ ನಾಡಿಗರ್ ಮಾತಾಡೋದು. ಮಂಜುನಾಥ್ ಅವ್ರ ಪ್ರಶ್ನೆ ಕೇಳ್ರಿ. ಸ್ತ್ರೀ ರೋಗ ಶಾಸ್ತ್ರದೊಳಗ ಲ್ಯಾಪ್ರೋಸ್ಕೋಪಿಯ ಪ್ರಾಮುಖ್ಯತೆ. ಇದ್ರ ಬಗ್ಗೆ ನಾವು ಏನ್ ಮಾತಾಡುತ್ತೇವೆ ಅಂತಂದ್ರೆ ರೀ, ಸ್ತ್ರೀ ರೋಗ ಸಂಬಂಧಪಟ್ಟ ಆಪರೇಷನ್ ಅಲ್ಲಿ ನಾವು ಲೈಟ್ ಇಂದ ಆಪರೇಷನ್ ಅಂತ ಏನಂತೇವಿ ಅದ್ರ ಬಗ್ಗೆ ಮಾತಾಡತ್ತೇವಿ. ಅದರಲ್ಲಿ ಸಿಜರಿನ್ ತರ ಹೊಟ್ಟೆಗಳನ್ನು ಕೊಯ್ಯಲಾರದೆ ಆಪರೇಷನ್ ಮಾಡುವಂತ ಶಸ್ತ್ರಚಿಕಿತ್ಸೆ ಇದು. ಇದರಲ್ಲಿ ಹೆಣ್ಣುಮಕ್ಕಳಲ್ಲಿ ಗರ್ಭಕೋಶದಲ್ಲಿ ಗೆಡ್ಡೆ ಇದ್ದಾಗ ಗೆಡ್ಡೆ ತೆಗೆಯುವಂತ ಆಪರೇಷನ್, ಹೊಟ್ಟೆ ಕೊಯ್ಯಲಾರದೆ ಆಪರೇಷನ್ ಮಾಡುವಂತ ಲ್ಯಾಪ್ರೋಸ್ಕೋಪಿ ಅಂತೇವಲ್ಲ, ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಏನಾದರೂ ಪ್ರಶ್ನೆ ಇದ್ರೆ ಕೇಳಬಹುದು. ಕರೆಗಳು ಯಾಕೋ ಕಟ್ ಆಗ್ಲಿಕ್ಕತ್ತಾವ ಡಾಕ್ಟರ್? ಹಾಂ ರೀ ಮೇಡಮ್. ಇತ್ತೀಚೆಗೆ ಈ ಪಿ ಸಿ ಒ ಎಸ್ ಸಮಸ್ಯೆ ಕೂಡ ಬಹಳ ಆಗ್ಲಿಕ್ಕತ್ತದಲ್ಲ ಡಾಕ್ಟರ್? ಹಾಂ ಮೇಡಮ್. ಸಣ್ಣ ಸಣ್ಣ ಹುಡುಗಿಯರು ಎಲ್ಲ ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಪಿ ಸಿ ಒ ಎಸ್ ಕಂಡೀಷನ್ ಅಂತಂದ್ರೆ ಮೇಡಮ್? ಹಲೋ, ಹಲೋ ಹೇಳ್ರಿ. ನಿಮ್ ಪ್ರಶ್ನೆ ಇದ್ರ ಕೇಳ್ರಿ, ನೀವೇನ್ ಹೇಳಿದ್ರಲ್ಲ ಅದ್ರದ ವಿವರಗಳನ್ನ ಹೇಳಿದ್ರು ಡಾಕ್ಟರ್. ಹಲೋ, ಹಲೋ ಮೇಡಮ್, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ಮೇಡಮ್, ನಾವು ಬೆಳಗಾವಿಂದ ಗೌರಮ್ಮ ಅಂತ ಮಾತಾಡೋದ್ರಿ. ಏನ್ರಿ? ಬೆಳಗಾವಿಂದ ಗೌರಮ್ಮ ಅಂತ ಮಾತಾಡೋದು. ಮೇಡಮ್, ನಮ್ಮ ಮಗದ ಲ್ಯಾಪ್ರೋಸ್ಕೋಪಿ ಆಪರೇಷನ್ ಮಾಡ್ತಿದ್ದೀರಿ ನಾವು. ಆಮೇಲೆ ಅದು ಏನಾತ್ರಿ ಬಾಳಿ ಅಂತೇಳಿ ಸಿವಿಲ್ ಆಸ್ಪತ್ರೆಯಿಂದ ಮಾಡ್ತಿದ್ದೀವಿ. ಅದು ಅದನ್ನ ಮಾಡ್ಸಿದ ಮೇಲೆ ಬಹಳ ನುಟ್ಟು ಶುರುವಾಗಿ ಬಹಳ ತ್ರಾಸ ಆತ್ರಿ. ಗರ್ಭಕೋಶನ ತೆಗಿಸಿದೀರಿ, ಅದು ಹಂಗ ಯಾಕೆ ಆತ ಅನ್ನೋದಕ್ಕೆ ಒಂದ್ ಸ್ವಲ್ಪ ಸರ್ ಕಡೆ ಮಾತಾಡ್ಬೇಕ್ರಿ. ಹೇಳಿಗತ್ತಾರ ಡಾಕ್ಟರ್, ನಿಮ್ಗೆ ಹೇಳ್ರಿ, ಸರಿಯಾಗಿ ಹೇಳ್ರಿ, ನಿಮ್ಗೆ ಏನ್ ಪ್ರಶ್ನೆ ಬೇಕು? ಏನಾಗಿತ್ತು ಆಪರೇಷನ್? ಅವ್ರದ್ದು ಗರ್ಭಕೋಶ ಆಪರೇಷನ್ ಆಗಿತ್ತ? ಅದೇ ಪ್ರೈಬ್ರಾಯ್ಡ್ ಅಂದ್ರಲ್ರಿ ಸರ್. ಫೈಬ್ರಾಯ್ಡ್ ಅಂತ ಆಪರೇಷನ್ ಆತ್ರಿ? ಇಲ್ರಿ, ಮಕ್ಕಳ ಆಪರೇಷನ್ ಮಾಡ್ಸಿದೀರಿ ನಾವು ಲ್ಯಾಪ್ರೋಸ್ಕೋಪಿ ನನ್ನ. ಹಾ ರೀ. ಆಮೇಲೆ ಅದು ಏನತ್ರಿ ಬಹಳ ಮೇಲಾಗತ್ರಿ, ಬಹಳ ಬ್ಲೀಡಿಂಗ್ ಪ್ರತಿ ತಿಂಗಳ 2 ವರ್ಷ ನೋಡಿದೀವ್ರಿ. ಆಮೇಲೆ ಬಹಳ ವೀಕ್ ಆಗಾಕತ್ ಬಿಟ್ರಿ. ನಾವು ಇಲ್ಲಿ ಲೇಡೀಸ್ ಡಾಕ್ಟರ್ ಕರ್ಸೋದು ಕರ್ಕೊಂಡು ಹೋಗೋಣ ಅಂದ್ರೆ ಅವ್ರೇನಂದ್ರೆ ಈ ಕೆಎಲ್ಇ ಒಳಗೆ ಬೆಳಗಾವ್ರಿ ನಾವು ಕೆಎಲ್ಇ ಆಸ್ಪತ್ರೆದಾಗ ಇಲ್ಲ ತೆಗಿಯಬೇಕಮ್ಮ ಅದನ್ನ ಅಂದ್ರೆ ಆಮೇಲೆ ಅದನ್ನ ಅಲ್ಲಿ ಸ್ಕ್ಯಾನಿಂಗ್ದೊಳಗದು ಅದನ್ನ ಪ್ರೈವೇಟ್ ಅಂದ್ರಲ್ಲ ನೀವು ಆರು ಗಂಟದ ಐದು ಇದು ಸೆಂಟಿಮೀಟರ್ ಹಿಂಗ ಅವ್ರಿಗೆ ಎಷ್ಟು ವಯಸ್ಸು ಐತ್ರಿ ಈಗ ಅವ್ರಿಗೆ 34 ವರ್ಷ ರೀ ಸರ್ ಓಕೆ ಅವ್ರು ಅಕಸ್ಮಾತ್ ಈ ಗರ್ಭಪೋಷ ಏನರ ತೆಗೆದಿತ್ತು ಅಂತಂದ್ರೆ ತೆಗೆದೈತೇನ್ರಿ ಈಗ ತಗಸಿದೀವ್ರಿ ಅದನ್ನ ಮುಂದೆ ಏನ್ ಸಮಸ್ಯೆ ಆಗಲ್ಲ ರೀ ಸರ್ ಅವ್ರಿಗೆ ಇಲ್ಲ ಅಕಸ್ಮಾತ್ ಗರ್ಭಕೋಶ ತೆಗೆದಿದ್ರೆ ಗರ್ಭ ಸಂಬಂಧಪಟ್ಟ ಸಮಸ್ಯೆ ಅಂತರೂ ಆಗಲ್ಲ ಓಕೆ ರೀ ಮತ್ ಗರ್ಭಕೋಶ ಈ ಸಣ್ಣ ವಯಸ್ಸಲ್ಲಿ ತೆಗಿಬೇಕಂತಂದ್ರೆ ಸ್ಕ್ಯಾನಿಂಗ್ ಅಲ್ಲಿ ಅವರಿಗೆ ಅವಶ್ಯವಿರುವ ಸಂಗತಿ ಇದ್ದಲ್ಲೇ ತೆಗಿತಿದ್ದಾರೆ ಬಾರಿ ಡಾಕ್ಟರ್ ಮಾಡಿದ್ರು ಸಿವಿಲ್ ಆಸ್ಪತ್ರೆ ಆದ್ರೆ ಅವಂತ ದೊಡ್ಡ ಡಾಕ್ಟರ್ ಮಾಡಿದ್ರು ಹಂಗ ಸಮಸ್ಯೆ ಆತಲ್ರಿ ಸರ್ ಅದ್ ಹೆಂಗ್ರಿ ಅಂತ ಕೇಳತ್ತೇನ್ರಿ ಇದನ್ನ ಈಗ ಆಪರೇಷನ್ ಆದ ನಂತರ ಈಗ ಅಂಡಾಶಯ ನಂಗನ್ಸಮಟ್ಟಿ ಇಟ್ಟಿರ್ತಾರೆ ಯಾಕಂದ್ರೆ ಸಣ್ಣ ವಯಸ್ಸಲ್ಲ ಹುಡುಗಿದು ಸೊ ಆ ಕಾರಣಕ್ಕೆ ಅಂಡಾಶಯವನ್ನ ಇಟ್ಟಿರ್ತಾರೆ ಅಂಡಾಶಯವನ್ನ ತೆಗ್ದಿರಲ್ಲ ತೊ ಅಂಡಾಶಯ ಸಂಬಂಧಪಟ್ಟ ತೊಂದರೆ ಇದೆ ಇಲ್ಲ ಅಂತ ಏನಿದೆಯಲ್ಲ ಒಂದು ಸ್ಕ್ಯಾನ್ ಮಾಡಿ ನೀವು ತೋರಿಸ್ಬೇಕು ಅದು ಸ್ಕ್ಯಾನಿಂಗ್ ನಂಗನ್ಸಮಟ್ಟಿಗೆ ಮಾಡಿರ್ತೀರ ಅಕಸ್ಮಾತ್ ಮಾಡಿಲ್ಲ ಅಂತಂದ್ರೆ ಒಂದು ಸ್ಕ್ಯಾನ್ ಮಾಡಿ ಒಂದು ಗೈನಕಾಲಜಿಸ್ಟ್ ಒಪಿನಿಯನ್ ನ ತಗೋಬಹುದಮ್ಮ ಕಾಪರ್ಟಿ ಸಂಬಂಧಪಟ್ಟ ಸಮಸ್ಯೆ ಎಲ್ಲ ಇದೆ ಕಾಪರ್ಟಿ ಹಾಕೊಂಡಾಗ ಏನಿದೆ ಅಲ್ಲ ಮಕ್ಕಳಾಗಬಾರ್ದು ಅಂತ ಕಾಪರ್ಟಿ ಹಾಕಿರ್ತೈತ್ರಿ ಹೌದಿಲ್ರಿ ಇಲ್ಲಿ ಕಾಪರ್ಟಿ ಅನ್ನೋದು ಏನೈತಲ್ರಿ ಅದ್ರ ಸಂಬಂಧಪಟ್ಟ ಸಮಸ್ಯೆ ಅಲ್ರಿ ಇದು ಹೌದ್ರಿ ಈಗ ಲ್ಯಾಪ್ರೋಸ್ಕೋಪಿ ಮಾಡಿ ಗರ್ಭಕೋಶದ ಗೆಡ್ಡೆ ತೆಗೆದ್ರಪ್ಪ ಅಂತಂದ್ರೆ ಗರ್ಭಕೋಶ ಇಟ್ಬಿಟ್ಟು ಆಬ್ವಿಯಸ್ಲಿ ಮಕ್ಕಳು ಆಗುವ ಸಂಭಾವನೆ ಇರುತ್ತೆ ಖರೆ ಅದಕ್ಕೆ ಗ್ಯಾಪ್ ಕೊಡಬೇಕು ಆಪರೇಷನ್ ಮಾಡಿದ್ಮೇಲೆ ಹೊಲಿಗೆ ಹಾಕಿರ್ತೇವಲ್ರಿ ಗರ್ಭಕೋಶ ಮೇಲ್ಗಡೆ ಅದು ಮಾಯಲಿಕ್ಕೆ ಅಟ್ ಲೀಸ್ಟ್ ಆರು ತಿಂಗಳಿಂದ ಒಂದು ವರ್ಷ ಬೇಕು ತೊ ಒಂದು ವರ್ಷ ನಂತರ ಏನಿದೆ ಅಲ್ಲ ಸಂಬಂಧಪಟ್ಟ ವೈದ್ಯರಿಗೆ ಭೇಟಿಯಾಗಿ ಟೆಸ್ಟ್ ಮಾಡಿಸಿ ಏನಿದೆ ಅಲ್ಲ ನಾವು ಪ್ಲಾನ್ ಮಾಡ್ಬೋದು ಹಲೋ ಮೇಡಮ್ ನಮಸ್ಕಾರ ನಮಸ್ಕಾರ ಯಾರು ಮಾತಾಡೋದು ನಾವು ಬೆಳಗಾವಿಯಿಂದ ಶಂಕರ್ ಅಂತ ಮಾತಾಡೋದು ಮ್ಯಾಮ್ ಪ್ರಶ್ನೆ ಕೇಳ್ರಿ ಸರ್ ನಮಸ್ಕಾರ ರೀ ನಮಸ್ಕಾರ ಹೇಳಿ ಸರ್ ಇತ್ತೀಚೆಗೆ ಈ ಗರ್ಭಕೋಶ ತೆಗಿಬೇಕು ಅಂತೇಳಿ ಡಾಕ್ಟರ್ ಹೇಳ್ತಾ ಇದ್ದಾರೆ ಅದಕ್ಕೇನು ಕಾರಣ ಈಗ ಅವ್ರದ್ದು ಯಾವಾಗ ಗರ್ಭಕೋಶ ಸಂಬಂಧಪಟ್ಟ ಆಪರೇಷನ್ ಅಂತ ಇರುತ್ತಲ್ಲ ಅವಾಗ ನಾವು ಫಸ್ಟ್ ಹೆಣ್ಣು ಮಗಳದು ವಯಸ್ಸು ನೋಡ್ತೇವ್ರಿ ವಯಸ್ಸು ಏನಿದೆ ಅಲ್ಲ 45 ಮೇಲ್ಗಡೆ ಇದ್ದಾಗ ಆವಾಗ ನಾವು ಕಂಡೀಷನ್ ನೋಡ್ತೇವೆ ಏನು ಕಾರಣಕ್ಕೆ ನಾವಾಯಿತು ಮತ್ತು ಬೇರೆಯವರು ರೆಕಮೆಂಡ್ ಮಾಡಿದ್ದಾರೆ ಆಪರೇಷನಿಗಂತ ಆವಾಗ ನಾವು ಆದಷ್ಟು ಗರ್ಭಕೋಶನ ಉಳಿಸಿಬಿಟ್ಟು ತೊಂದರೆ ಇದ್ದ ಕಾರಣಕ್ಕೆ ಏನಿದೆ ಅಲ್ಲ ಗರ್ಭಕೋಶ ಗೆಡ್ಡೆ ಆಗಿರ್ಬೋದು ಓಕೆ ಅಕಸ್ಮಾತ್ ಕ್ಯಾನ್ಸರ್ ಇದ್ದರೆ ಅವಾಗಂತೂ ಗರ್ಭಕೋಶ ತೆಗಿಲಿಕ್ಕೆ ಬೇಕು ಖರೆ ಗರ್ಭಕೋಶನ ಇಟ್ಟುಕೊಂಡು ಬರೀ ಗೆಡ್ಡೆಯನ್ನು ತೆಗಿಬೇಕು ಅನ್ನೋದು ನಮ್ಮ ಕರ್ತವ್ಯ ಇರುತ್ತೆ ಖರೆ ಅದು ಹಂಗು ಇರ್ಬೋದು ಇನ್ನೊಂದಿನ ಈಗ ಪೇಷಂಟ್ ಅನ್ನ ತಾವ ಬಂದ್ಬಿಡ್ತಾರ್ರಿ ಈಗ ನಮ್ ಗರ್ಭಕೋಶ ತೆಗೆದ್ಬಿಡ್ರಿ ಯಾಕಂದ್ರೆ ನಾವು ಟ್ರೀಟ್ಮೆಂಟ್ ಬಾಳ ತಗೊಂಡೇವಿ ಅಲ್ಲಿ ಹೋಗೇವಿ ಇಲ್ಲಿ ಹೋಗೇವಿ ಇದು ನಮ್ಗೆ ಬಾಳ ತ್ರಾಸ ಆಗತ್ತೆ ತೆಗೆದ್ಬಿಡಂತೆ ಕೆಲಸ ಅವಾಗ ನಾವು ಅವ್ರಿಗೆ ಆಪ್ಷನ್ ಕೊಡ್ತೇವ್ರಿ ಬೇರೆದೇನೈತಲ್ರಿ ಮಿರೇನಾ ಅಂತ ಕೆಸ ಒಂದು ಮಧ್ಯ ಇರತ್ತರಿ ಅದು ಕಾಪಟ್ಟಿ ತರ ಇರುತ್ತೆ ಗರ್ಭಕೋಶ ಒಳಗಡೆ ಇಟ್ಬಿಟ್ಟು ಏನಿದೆ ಅಲ್ಲ ಆಲ್ಮೋಸ್ಟ್ ಮುಟ್ಟು ಪೂರ್ತಿ ನಿಂತು ಬಿಡುತ್ತೆ ಮತ್ತು ಗೆಡ್ಡೆನು ಕೂಡ ಏನಿದೆ ಸೈಜ್ ಏನಿತ್ತಲ್ಲ ತಾತ್ಕಾಲಿಕವಾಗಿ ಕಮ್ಮಿ ಹಾಕೋತ ಹೋಗುತ್ತೆ ಮತ್ತು ಅವ್ರು ಮುಟ್ಟು ನಿಂತಾದ ಮೇಲೆ ಏನಿದೆ ಅಲ್ಲ ಗರ್ಭಕ್ಕೂ ಸಂಬಂಧಪಟ್ಟ ತ್ರಾಸೇ ಇರಲ್ಲ ಸೊ ಅಲ್ಲಿ ತನಕ ಅವ್ರು ಏನಿದೆ ಅಲ್ಲ ಟ್ರೀಟ್ಮೆಂಟ್ ತೊಗೊಳೋದು ಪೇಷನ್ಸ್ ಇರಬೇಕು ಮತ್ತು ಏನಿದೆ ಅಲ್ಲ ಔಟ್ಕಮ್ಗೆ ನೋಡ್ತಾ ಇರಬೇಕು ಒಮ್ಮಿಕ್ಲಿ ಒಂದು ತಿಂಗಳಲ್ಲಿ ಪೂರ್ತಿ ಗರ್ಭಕೋಶ ಗೆಡ್ಡೆ ಕಮ್ಮಿ ಆಗಬೇಕಂದ್ರೆ ಆಗಿಲ್ಲರಿ ಆ ಪೇಷನ್ಸ್ ಇಟ್ಕೊಂಡು ಫಾಲೋಅಪ್ ಮಾಡಿದರೆ ಪೇಷಂಟ್ದು ಏನೈತಲ್ರಿ ಔಟ್ಕಮ್ಮು ಚಲೋ ಆಕೈತಿ ಮತ್ತು ಆಪ್ರೇಷನ್ನು ಕಮ್ಮಿ ಆಕವು ಅಂತ ನಾನು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಹಲೋ ಹಲೋ ಕೇಳ್ರಿ ಪ್ರಶ್ನೆ ಕೇಳ್ರಿ ಯಾರು ಮಾತಾಡೋದು ಹಲೋ ಹೇಳ್ರಿ ನಮಸ್ಕಾರ ಮೇಡಮ್ ನಮಸ್ಕಾರ ಯಾರು ಮಾತಾಡೋದು ಒಂದ್ ಐದಾರು ಏಳು ವರ್ಷ ಆಯ್ತು ಮಕ್ಕಳಾಗಿಲ್ಲ ನಿಮ್ ಹೆಸರು ಹೇಳ್ರಿ ಯಾವ ಊರಿಂದ ಕರೆ ಮಾಡ್ಲಿಕ್ಕತ್ತೀರಿ ಆಯ್ತಮ್ಮ ಆಯ್ತು ಇವಾಗ ಮಕ್ಕಳಾಗ್ತಿಲ್ಲ ಅಂತಂದ್ರೆ ನಂಗೆ ಅನ್ಸೋ ಮಟ್ಟಿಗೆ 5 ವರ್ಷದಿಂದ ನಿಮ್ಮ ಮಕ್ಕಳಾಗ್ತಿಲ್ಲ ಅಂತಂದ್ರೆ ಪ್ರಿಲಿಮಿನರಿ ಟೆಸ್ಟಿಂಗ್ ಎಲ್ಲ ಮಾಡಿಸಿರ್ತಾರಂತ ಅನ್ಕೊಂಡಿದ್ದೀನಿ ಅದ್ರ ಪ್ರಕಾರ ಸ್ಕ್ಯಾನಿಂಗ್ ಎಲ್ಲ ನಂಗೆ ಅನ್ಸೋ ಮಟ್ಟಿಗೆ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಹೌದಲ್ವಾ ನೀವು ಮಾತಾಡ್ತಿದ್ದು ಕೇಳಿಸ್ತಾ ಇಲ್ಲ ಖರೇ ನಾನು ಪ್ರಶ್ನೆ ಸಿಗ್ನಲ್ ಇರೋ ಕಡೆ ಬಂದು ನಿಂತು ಮಾತಾಡ್ರಿ ಅವರು ಉತ್ತರ ಕೊಡ್ಲಿಕ್ಕತ್ತಾರ ಡಾಕ್ಟರ್ ಕೇಳ್ಕೊಳ್ರಿ ಸ್ಕ್ಯಾನಿಂಗ್ ಅಲ್ಲಿ ಏನೋ ತೊಂದರೆ ಅಂತ ಹೇಳಿದ್ರೆ ನಮ್ಮ ಏನ್ ಹೇಳಿದ್ರ ಸರ್ ಓಕೆ, ಸೊ ಸ್ಕ್ಯಾನಿಂಗಲ್ಲಿ ಇದು ಗರ್ಭಕೋಶದಲ್ಲಿ ಟ್ಯೂಬ್ ಬ್ಲಾಕ್ ಇರ್ಬೋದು, ಮತ್ತು ಗರ್ಭಕೋಶದಲ್ಲಿ ಗೆಡ್ಡೆ ಇರ್ಬೋದು, ಗರ್ಭಕೋಶನೇ ದಪ್ಪಾಗಿರ್ಬೋದು, ಸೊ ಈ ಥರ ಸಮಸ್ಯೆಗಳಿರ್ತವೆ. ಮತ್ತು ಅಂಡಾಶಯ ದಪ್ಪಾಗಿರ್ಬೋದು, ಅಂಡಾಶಯಲ್ಲಿ ಮೊಟ್ಟೆ ಇಡುವ ಶ್ರಮತೆ ಎಲ್ಲ ಕಮ್ಮಿ ಆಗಿರುತ್ತೆ, ಅವೆಲ್ಲ ಬ್ಲಡ್ ಟೆಸ್ಟಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ನಿಮ್ಮ ಬ್ಲಡ್ ಟೆಸ್ಟು ಮತ್ತು ಸ್ಕ್ಯಾನಿಂಗ್ ರಿಪೋರ್ಟು ಎಸ್ ಡಿ ಎಮ್ ದವಾಖಾನೆಯಲ್ಲಿ ತೊಗೊಂಬಂದರೆ ನಾವು ನೋಡಿ ವಿಚಾರಣೆ ಮಾಡ್ಬೋದು. ಹಾಂ ಸರ್, ನಮಸ್ಕಾರ. ಹಲೋ, ಹಲೋ, ಗುಡ್ ಈವ್ನಿಂಗ್ ಡಾಕ್ಟರ್. ಹಲೋ, ಗುಡ್ ಈವ್ನಿಂಗ್ ಸರ್. ನಮಸ್ತೆ ಡಾಕ್ಟರ್. ಈ ಎಲೆಕ್ಟ್ರೋಸ್ಕೋಪಿಕ್ಲೇನೆ ಟೈಮ್ ಉಳಿತದೆ, ಫೈನಾನ್ಸ್ ಉಳಿತದೆ. ಮುಂದೆ ಹೆಸರು ಕಟ್ಟಿದೆ, ಅಡ್ವಾನ್ಸ್ ಕಟ್ಟಿದೆ, ರೋಬೋಟಿಕ್ ಸರ್ಜರಿ ಅಂತ ಬಂದದೆ. ಆ ಫೆಸಿಲಿಟಿ ನಮ್ಮ ಇಂಡಿಯಾದಾಗ ಅದೇ ಕೇಳ್ಕೈತಿ ಡಾಕ್ಟರ್. ಸರ್, ಇಂಡಿಯಾದಾಗ ಐತಿ, ಮತ್ತು ಇಂಡಿಯಾದಾಗ ದೇರ್ ಆರ್ ದ ಬೆಸ್ಟ್ ರೋಬೋಟಿಕ್ ಸರ್ಜನ್ಸ್ ಇನ್ ದ ವರ್ಲ್ಡ್. ಬೆಸ್ಟ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಇನ್ ದ ವರ್ಲ್ಡ್ ಆರ್ ಇನ್ ಇಂಡಿಯಾ. ಇನ್ಫ್ಯಾಕ್ಟ್ ಯು ಎಸ್ ಎ ಮತ್ತು ಏನಿತ್ತು ಯುರೋಪಿಯನ್ ಕಂಟ್ರೀಸಿಂದ ಇಂಡಿಯಾಗೆ ಬರ್ತಾರೆ ಲ್ಯಾಪ್ರೋಸ್ಕೋಪಿಕ್ ಲ್ಯಾಕ್, ಯಾಕಂದ್ರೆ ಅಲ್ಲಿ ಹ್ಯಾಂಡ್ಸ್ ಆನ್ ಇರೋಂಗಿಲ್ಲ, ಪೇಷೆಂಟ್ ಮೇಲೆ ಆಪ್ರೇಷನ್ ಮಾಡೋಕೆ ಅಲ್ಲಿ ಬಿಟ್ಕೊಡಂಗಿಲ್ಲ. ಇಂಡಿಯಾದಾಗ ಇಷ್ಟಕೊಂಡು ಏನಿತ್ತಲ್ಲ ಫೆಸಿಲಿಟೀಸ್ ಇರ್ತೈತಿ, ಆ ಕಾರಣಕ್ಕೆ ಇಂಡಿಯಾದಾಗ ಬಂದು ಏನಿತ್ತಲ್ಲ ರೀ ಆಪರೇಟ್ ಮಾಡ್ತಾರೆ. ಧನ್ಯವಾದ. ಹಲೋ, ಕೇಳ್ರಿ, ಪ್ರಶ್ನೆ ಕೇಳ್ರಿ, ಸಮಯ ಆಗ್ತಾ ಬಂತು. ಆಯ್ತು ಡಾಕ್ಟರ್, ಇಷ್ಟೊತ್ತು ಸಾಕಷ್ಟು ಕರೆಗಳಿಗೆ ಉತ್ತರ ಕೊಟ್ರಿ. ಕೊನೆಯದೊಂದು ಕರೆ. ಹಲೋ, ಹಲೋ, ಹಾ, ಲಘು ಕೇಳ್ರಿ ಪ್ರಶ್ನೆ, ಟೈಮ್ ಆಗ್ಯದ. ಖಾಸಗಿ ರೀ, ಏನ್ ಗೌರ್ಮೆಂಟ್ ಮೇಡಮ್? ಇದು ಖಾಸಗಿ ದವಾಖಾನೆ. ಖಾಸಗಿ ರೀ, ಅದರಿಂದ ನಮ್ಮ ಮಗಳಿಗೂ ಮಕ್ಕಳೇ ಆಗಿಲ್ರಿ, ಒಂದ್ 15 ವರ್ಷ ಐತ್ರಿ ಮದುವೆ. ಅದಕ್ಕ ಏನ್ ಧಾರವಾಡ ಬರ್ಬೇಕೇನ್ರಿ? ಇಲ್ಲಿ ಧಾರವಾಡ ಬಂದ ಏನಿದೆ ಎಲ್ಲ ಒಬ್ಬ ತೋರಿಸ್ಬೋದ್ರಿ. ಏ, ನಿಖರವಾದ ಕಾರಣವನ್ನ ಹೇಳ್ತಾರೆ. ಧನ್ಯವಾದ, ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ. ಸ್ತ್ರೀ ರೋಗ ಶಾಸ್ತ್ರದೊಳಗ ಲ್ಯಾಪ್ರೋಸ್ಕೋಪಿಯ ಪ್ರಾಮುಖ್ಯತೆ ಅನ್ನೋದ್ರ ಬಗ್ಗೆ ಮೊದಲು ಈ ಚಿಕಿತ್ಸೆ ಇರಲಿಲ್ಲ, ಈಗ ಅದು ಲಭ್ಯ ಅದ. ಅದರಿಂದ ಆಗುವಂತಹ ಅನೇಕ ಅಡ್ವಾಂಟೇಜಸ್ ಅಂತಂದ್ರೆ ಅನುಕೂಲ ಅದ ಅದರಿಂದ ಅಂತ ಹೇಳಿದ್ರಿ ಡಾಕ್ಟರ್. ನಮ್ಮ ಕೇಳುಗರೆಲ್ಲ ಅದನ್ನ ಕೇಳಿಸ್ಕೊಂಡಾರ. ನಿಮ್ಗೆ ಇಷ್ಟೊತ್ತು ಸ್ತ್ರೀರೋಗ ಶಾಸ್ತ್ರದೊಳಗೆ ಲ್ಯಾಪ್ರೋಸ್ಕೋಪಿಯ ಪ್ರಾಮುಖ್ಯತೆ ಈ ವಿಷಯದ ಬಗ್ಗೆ ಮಾಹಿತಿ ಮಾಡಿಕೊಟ್ಟವರು ಡಾಕ್ಟರ್ ವಿವೇಕ್ ಹೊಸ್ಕೇರಿ ಅವರು. ಇವರು ಶುಕ್ರವಾರ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆಯನ್ನು ಒಮ್ಮೆ ಗಮನಿಸ್ರಿ ಶ್ರೋತೃಗಳೇ, 0833-247-7860. ಈ ಸಂಖ್ಯೆಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836-247-7777 ಅಥವಾ 2321-000 ಅಥವಾ 7187-000. ಇನ್ನು ಈ ವಾರದ ಬಹುಮಾನದ ಪ್ರಶ್ನೆ, ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆ ಮಹಿಳೆಯರಿಗೆ ಹೇಗೆ ಅನುಕೂಲಕರವಾಗಿದೆ? ಪ್ರಶ್ನೆಯನ್ನು ಇನ್ನೊಮ್ಮೆ ಕೇಳಿಸ್ಕೊಳ್ರಿ. ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆ ಮಹಿಳೆಯರಿಗೆ ಹೇಗೆ ಅನುಕೂಲಕರವಾಗಿದೆ? ಉತ್ತರವನ್ನು ಪೋಸ್ಟ್ ಕಾರ್ಡಿನೊಳಗೆ ಬರೆದು ಕಳುಹಿಸುವವರ ಸಂಪೂರ್ಣ ವಿಳಾಸದೊಂದಿಗೆ ಈ ಮುಂದೆ ಹೇಳುವ ವಿಳಾಸಕ್ಕೆ ಕಳುಹಿಸಿಕೊಡಬೇಕು. ಪ್ರಾಂಶುಪಾಲರು, ಎಸ್ ಡಿ ಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 5800-009. ಕಾರ್ಯಕ್ರಮದ ನಂತರ 10 ದಿನಗಳ ಒಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಇನ್ನು ದಿನಾಂಕ 7/1/2025 ಕೇಳಿದ ಪ್ರಶ್ನೆ, ಸ್ತನ ಸಂರಕ್ಷಣೆಯ ನಂತರ ನೀಡಲೇಬೇಕಾದ ಕ್ಯಾನ್ಸರ್ ಚಿಕಿತ್ಸಾ ವಿಧಾನ ಯಾವುದು ಅನ್ನುವಂಥದ್ದು. ಅದಕ್ಕೆ ಸರಿಯಾದ ಉತ್ತರ, ವಿಕಿರಣ ಚಿಕಿತ್ಸೆ ಅಂದ್ರೆ ರೇಡಿಯೋಥೆರಪಿ ಸ್ತನ ಸಂರಕ್ಷಣೆಯ ನಂತರ ನೀಡಲೇಬೇಕಾದ ಕ್ಯಾನ್ಸರ್ ಚಿಕಿತ್ಸಾ ವಿಧಾನ ಅನ್ನುವಂತಹ ಸರಿಯಾದ ಉತ್ತರ ಬರೆದು ಬಹುಮಾನ ಗಳಿಸಿದವರು ಶ್ರೀ ಫಕೀರಪ್ಪ ಬಸಪ್ಪ ಕುಳಗೇರಿ, ಸಾಕಿನ್ ಲಖಮಾಪುರ, ತಾಲೂಕ್ ಬದಾಮಿ, ಜಿಲ್ಲೆ ಬಾಗಲಕೋಟೆ. ಶ್ರೀ ಫಕೀರಪ್ಪ ಅವರಿಗೆ ಅಭಿನಂದನೆಗಳು. ನಿಮ್ಗೆ ಒಂದು ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳುಹಿಸಿಕೊಡಲಾಗ್ತದೆ. ಇನ್ನು ನಮ್ಮ ಮುಂದಿನ ಮಂಗಳವಾರದ ವಿಷಯ, ಹಿರಿಯ ನಾಗರಿಕರಿಗೆ ಬಾಯಿಯ ಆರೋಗ್ಯದ ಬಗ್ಗೆ ಮಾಹಿತಿ. ಈ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಬರ್ತಾರೆ ಡಾಕ್ಟರ್ ಹೇಮಾ ಟಿ ಎಸ್ ಅವರು. ಡಾಕ್ಟರ್ ವಿವೇಕ್ ಹೊಸ್ಕೇರಿ ಅವರೇ, ಬಹಳ ಒಂದು ಮಹತ್ವದ ವಿಷಯ ಆಗಿತ್ತು ಇವತ್ತಿಂದು, ಸ್ತ್ರೀ ರೋಗ ಶಾಸ್ತ್ರದೊಳಗ ಲ್ಯಾಪ್ರೋಸ್ಕೋಪಿಯ ಪ್ರಾಮುಖ್ಯತೆ ಅನ್ನುವಂಥದ್ದು. ಈಗಾಗಲೇ ಸಾಕಷ್ಟು ಮಾಹಿತಿ ಮಾಡಿಕೊಟ್ಟು ನಮಗೆಲ್ಲರಿಗೂ ಉಪಯೋಗ ಆಗುವಂತಹ ವಿವರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿರಿ. ಅದಕ್ಕಾಗಿ ನಮ್ಮ ಎಲ್ಲ ಶ್ರೋತೃಗಳ ಪರವಾಗಿ, ನಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರಗಳು. ಇಲ್ಲಿಗೆ SDM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ ಶ್ರೋತೃಗಳೇ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ